ಮತ್ತೆ ಬಹಳ ಸುಲಭವಾಗಿ ಬೆಳೀತಕ್ಕಂಥ ಬೆಳೆ ಅಂತ ಹೇಳಿದ್ರೆ ಬಾಳೆ ಅಂತ ಹೇಳ್ಬೋದು. ಈ ಬೆಳೆ ಪ್ರಮುಖವಾಗಿ ಉಷ್ಣ ವಲಯದ ಹಣ್ಣಿನ ಬೆಳೆ ಅಂತ ಹೇಳ್ತೇವೆ. ಯಾಕೆಂದ್ರೆ ಹೆಚ್ಚು ಬಿಸಿಲನ್ನ ಬೆಳಕನ್ನ ಬಯಸ್ತಕ್ಕಂತಹ ಬೆಳೆ, ಹಾಗೇನೆ ಹೆಚ್ಚು ಸತ್ವ ಇರ್ತಕ್ಕಂತಹ ಮಣ್ಣನ್ನ ಬಯಸ್ತಕ್ಕಂಥ ಬೆಳೆ. ಇದಕ್ಕೆ ಹೆಚ್ಚು ನೀರು ಕೂಡ ಅವಶ್ಯಕತೆ ಇರುತ್ತೆ. ಬಾಳೆ ಬೆಳೆಯನ್ನ ಎಲ್ಲಾ ಕಡೆ ನೋಡಬಹುದು. ನಮ್ಮ ಕೊಡಗಿನಲ್ಲಿ ಆಗಿರ್ಬೋದು, ಪ್ರತಿಯೊಂದು ಮನೆಯಂಗಳದಲ್ಲಾಗಿರ್ಬೋದು, ತೋಟದಲ್ಲಾಗಿರ್ಬೋದು ಬಾಳೆ ಗಿಡ ಇದ್ದೇ ಇರುತ್ತೆ. ಅದರಿಂದ ದೈನಂದಿನ ಆಹಾರಗಳಲ್ಲಿ ಅನೇಕ ರೀತಿಯಲ್ಲಿ ಬಳಸ್ತೇವೆ. ಇಂದು ಬಾಳೆ ವಾಣಿಜ್ಯ ಬೆಳೆಯಾಗಿದೆ. ಬಾಳೆಯನ್ನ ಬೆಳೆಸಬೇಕಾದ್ರೆ ಸ್ಥಳದ ಆಯ್ಕೆ ಬಹಳ ಮುಖ್ಯವಾಗತಕ್ಕಂಥದ್ದು. ಯಾವಾಗ್ಲೂ ಆಯ್ಕೆ ಮಾಡತಕ್ಕಂತಹ ಜಾಗ ಆದಷ್ಟು ಗಾಳಿಯ ಒತ್ತಡವನ್ನ ತಡ್ಕೊಳ್ತಕ್ಕಂತಹ ಪ್ರದೇಶವನ್ನ ಆಯ್ಕೆ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗತಕ್ಕಂಥದ್ದು. ಅಂದ್ರೆ ಮಳೆಗಾಲದ ಗಾಳಿ ಏನಿರುತ್ತೆ ಅದನ್ನ ತಡೆದುಕೊಳ್ತಕ್ಕಂತಹ ಪ್ರದೇಶ ಮುಖ್ಯವಾಗಿರ್ತಕ್ಕಂಥದ್ದು. ಎರಡನೇದಾಗಿ ನಾವು ಆಯ್ಕೆ ಮಾಡ್ಕಿರ್ತಕ್ಕಂತಹ ಪ್ರದೇಶ ಬಹಳಷ್ಟು ಫಲವತ್ತತೆಯಿಂದ ಕೂಡಿರಬೇಕು. ಮೂರನೇದಾಗಿ ಅಲ್ಲಿ ನೀರು ನಿಂತುಕೊಳ್ಳಬಾರದು. ಈ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ಬಾಳೆಯನ್ನ ಯಶಸ್ವಿಯಾಗಿ ಮಲೆನಾಡು, ಅರೆ ಮಲೆನಾಡು ಹಾಗೂ ಇನ್ನೂ ಹೆಚ್ಚು ಯಶಸ್ವಿಯಾಗಿ ಮೈದಾನ ಪ್ರದೇಶಗಳಲ್ಲಿ ವಾಣಿಜ್ಯವಾಗಿ ಬೆಳೆಯಬಹುದು. ಬಾಳೆಯಲ್ಲಿ ತಳಿಗಳ ಬಗ್ಗೆ ಮಾಹಿತಿ ನೀಡೋದಾದ್ರೆ ರೊಬಸ್ಟ ತಳಿಯ ಹಣ್ಣುಗಳನ್ನ ನೋಡಬಹುದು, ಅಥವಾ ಕ್ಯಾವೆಂಡಿಶ್ ರೊಬಸ್ಟ ಅಂತ ನಾವೇನ್ ಹೇಳ್ತೀವಿ ಅದನ್ನ ನೋಡಬಹುದು, ಅಥವಾ ಗ್ರ್ಯಾಂಡ್ ನೈನ್ ಅನ್ನೋ ರೊಬಸ್ಟ ತಳಿಯನ್ನ ನೋಡಬಹುದು, ಅಥವಾ ಸ್ಥಳೀಯವಾಗಿ ಪೂವನ್ ಅಂತ ಹೇಳ್ತೀವಿ, ರಸಬಾಳೆ, ಏಲಕ್ಕಿ ಬಾಳೆ, ಚಂದ್ರಬಾಳೆ, ಕೊಡಗು ಮತ್ತು ಕೇರಳ ಭಾಗದಲ್ಲಿ ನೇಂದ್ರ ಬಾಳೆ, ಕೆಲವೊಂದು ಕಡೆ ಮಧುರಂಗಿ ಬಾಳೆ, ಪುಟ್ಟಬಾಳೆ, ಈ ರೀತಿ ಅನೇಕ ಸ್ಥಳೀಯ ತಳಿಗಳು ಕೂಡ ಇದ್ದಾವೆ. ನಂಜನಗೂಡಿನ ರಸಬಾಳೆ ಅಂತ ಹೇಳ್ತೇವೆ, ಕೊಡಗಿನ ರಸಬಾಳೆ ಎನ್ನದು ಕೂಡ ಪ್ರಚಲಿತದಲ್ಲಿದೆ. ಹಾಗೇನೆ ಬಾಳೆಯನ್ನ ಬೆಳೆ ಮಾಡೋದಾದ್ರೆ ಕಂದು ಅಥವಾ ಗೆಡ್ಡೆಗಳನ್ನ ನಾವು ಒಳ್ಳೆಯ ಬಾಳೆ ತೋಟವನ್ನ ನೋಡಿಕೊಂಡು ಅಲ್ಲಿ ಕಂದು ಅಥವಾ ಗೆಡ್ಡೆಗಳನ್ನ ನಾವು ಸಂಗ್ರಹಿಸ್ಕೋಬೇಕಾಗುತ್ತೆ. ಇಲ್ಲಿ ಬಹಳ ಮುತುವರ್ಜಿಯನ್ನ ವಹಿಸಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ನೆಡಬೇಕಾಗಿರ್ತಕ್ಕಂತಹ ಕಂದು ಅಥವಾ ಗೆಡ್ಡೆ ಆಯ್ಕೆ ಮಾಡಿಕೊಳ್ಳೋ ವಿಧಾನ ಬಹಳ ಮಹತ್ವವನ್ನ ಪಡೆದಿರುತ್ತೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಬಾಳೆಯ ಗೊನೆಗಳು ಬೇಗ ಬರಬೇಕು, ಹಾಗೆ ಸಮನಾದ ತೂಕವನ್ನ ಹೊಂದಿರಬೇಕು, ಒಂದೇ ಸಮಯಕ್ಕೆ ಕಟಾವಿಗೆ ಬರಬೇಕು. ಇದಕ್ಕೆ ಹೇಳ್ತೀವಿ ಕತ್ತಿ ಕಂದುಗಳ ಆಯ್ಕೆ. ನಾವೆಲ್ಲ ಸಾಮಾನ್ಯವಾಗಿ ಗಮನಿಸ್ತೇವೆ ಬಾಳೆ ಬುಡದಲ್ಲಿ ಕೆಲವೊಂದು ಕಂದುಗಳು ಎಲೆಗಳು ಅಗಲವಾಗಿರ್ತವೆ ಮತ್ತೆ ಬುಡದಿಂದ ನೇರವಾಗಿ ಬಂದಿರತಕ್ಕಂಥದ್ದು. ಇವಕ್ಕೆ ನಾವು ಏನ್ ಹೇಳ್ತೀವಿ ನೀರು ಕಂದು. ನೀರು ಕಂದು ನಿಧಾನ ಬೆಳವಣಿಗೆಯನ್ನ ಹೊಂದಿರತಕ್ಕಂಥದ್ದು ಹಾಗೂ ಕಡಿಮೆ ತೂಕ ಇರತಕ್ಕಂತಹ ಬಾಳೆಗೊನೆಯ ನೀಡತಕ್ಕಂಥದ್ದು ಮತ್ತೆ ತಡವಾಗಿ ಫಸಲು ಬರ್ತಕ್ಕಂಥದ್ದು. ಅದೇ ಬುಡದಿಂದ ಓರೆಯಾಗಿ ಆ ಎಲೆಗಳು ಕತ್ತಿಯಂತೆ ಚೂಪಾಗಿ ಇರ್ತವೆ, ಬುಡ ದಪ್ಪ ಆಗಿರ್ತವೆ, ಬರ್ತಾ ಬರ್ತಾ ಸಣ್ಣ ಆಗುತ್ತೆ. ಇಂಥ ಕಂದುಗಳು ಕತ್ತಿ ಕಂದುಗಳು ಅಂತ ಹೇಳ್ತೇವೆ. ಇವು ಫಸಲಿಗೆ ಬೇಗ ಬರತಕ್ಕಂಥದ್ದು ಮತ್ತೆ ಒಳ್ಳೆಯ ಗೊನೆಯನ್ನ ನೀಡ್ತವೆ. ಇವುಗಳ ಆಯ್ಕೆ ಬಹಳ ಪ್ರಾಮುಖ್ಯತೆಯನ್ನ ಹೊಂದಿರತಕ್ಕಂಥದ್ದು. ಹಾಗೆ ಕಂದು ತಂದಾದ್ಮೇಲೆ ಅವುಗಳನ್ನ 10-15 ದಿವಸ ಗುಡ್ಡೆ ಮಾಡಿ ಬಿಟ್ಟು ತದನಂತರ ಅದರಲ್ಲಿರ್ತಕ್ಕಂತಹ ಸತ್ತು ಹೋದ ಎಲೆಗಳು, ಸತ್ತು ಹೋದ ಕಾಂಡವನ್ನ ಹರಿತವಾದ ಕುಡುಗೋಲಿನಿಂದ ಕ್ಲೀನ್ ಮಾಡಿ ತದನಂತರ ಅದನ್ನ ಸಗಣಿ ರಾಡಿಯಲ್ಲಿ ಹಜ್ಜಿ ಅದರ ಮೇಲೆ ಶಿಲೀಂಧ್ರವನ್ನ ಅಂಟಿಸಿ ನಂತರ ನಾಟಿ ಮಾಡುವುದು ಬಹಳ ಸೂಕ್ತ. ನಾಟಿ ಮಾಡಬೇಕಾದ್ರೆ ಗುಂಡಿಯ ಅಳತೆ ಮತ್ತೆ ಗಿಡದಿಂದ ಗಿಡಕ್ಕೆ ಅಂತರ ಬಹಳ ಮುಖ್ಯವಾಗತಕ್ಕಂಥದ್ದು. ಇದಕ್ಕೆ ಸುಮಾರು 1.5 ಅಡಿ ಆಳ, 1.5 ಅಡಿ ಅಗಲ ಇರತಕ್ಕಂತಹ ಗುಂಡಿಗಳನ್ನ ತೆಗೆದು 15 ದಿನಗಳಿಂದ 1 ತಿಂಗಳವರೆಗೆ ಕವನಗಳನ್ನ ಬೇಸಿಗೆಯಲ್ಲಿ ಬಿರು ಬಿಸಿಲಿಗೆ ಬಿಟ್ಟು ತದನಂತರ ಅದಕ್ಕೆ ಮೇಲ್ಮಣ್ಣು ಮತ್ತೆ ಒಳ್ಳೆ ಕಳೆತಿರ್ತಕ್ಕಂತಹ ಕೊಟ್ಟಿಗೆ ಗೊಬ್ಬರ ಹಾಕಿ ನಂತರ ತಯಾರಿಸಿದ ಕಂದುಗಳು ಅಥವಾ ಗೆಡ್ಡೆಗಳನ್ನು ನಾಟಿ ಮಾಡಬೇಕಾಗುತ್ತೆ. ಸಾಲಿನಿಂದ ಸಾಲಿಗೆ ತಳಿವಾರು ಬೇರೆ ಬೇರೆ ರೀತಿ ಇರುತ್ತೆ. ಗಿಡ್ಡ ಕ್ಯಾವೆಂಡಿಶ್ ಅಂತ ಏನ್ ಹೇಳ್ತೀವಿ ಇದಕ್ಕೆ 6 ಅಡಿ ಸಾಲಿನಿಂದ ಸಾಲಿಗೆ, 6 ಅಡಿ ಗಿಡದಿಂದ ಗಿಡಕ್ಕೆ ಅಂತರ ಕೊಡಬೇಕಾಗುತ್ತೆ. ಹಾಗೇನೆ ರೊಬಸ್ಟವನ್ನ ಆಯ್ಕೆ ಮಾಡಿಕೊಂಡ್ರೆ ಹೆಚ್ಚು ಬೇಗ ಬೆಳೀತಕ್ಕಂಥದ್ದು, ಹಾಗೆ ಹೆಚ್ಚು ಹಸಿರಿನಿಂದ ಕೂಡಿರ್ತಕ್ಕಂಥದ್ದು. ಇದಕ್ಕೆ ಸುಮಾರು 7 ಅಡಿ ಮತ್ತೆ 6 ಅಡಿ ಅಂತರವನ್ನ ಕೊಡಬೇಕಾಗುತ್ತೆ. ಇತರೆ ತಳಿಗಳಾದಂತಹ ನೇಂದ್ರ ಆಗಿರ್ಬೋದು ಅಥವಾ ಏಲಕ್ಕಿ ಬಾಳೆ ಆಗಿರ್ಬೋದು ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ 7 ಅಡಿ ಕೊಡಲೇಬೇಕಾಗುತ್ತೆ. ಇವುಗಳನ್ನ ನಾಟಿ ಮಾಡಿದ ಅಂಗಾಂಶ ಕೃಷಿ ಗಿಡಗಳು, ಅಂಗಾಂಶ ಕೃಷಿ ಬಾಳೆ ಗಿಡಗಳನ್ನ ನಾವು ಯಾಕೆ ನೆಡಬೇಕಾಗುತ್ತೆ, ಕಂದುಗಳನ್ನ ಯಾಕೆ ಮಾಡಬಾರದು ಅಂತ ನಾವು ಯೋಚಿಸೋದಾದ್ರೆ, ಒಂದು ತೋಟದಿಂದ ಹೊಸ ತೋಟಕ್ಕೆ ತಂದಾಗ ಅಲ್ಲಿ ಏನಾದರೂ ರೋಗ ಅಂಶಗಳು ಇದ್ರೆ ನಮ್ಮ ತೋಟಕ್ಕೂ ಕೂಡ ಬರೋದು ಸಾಮಾನ್ಯ. ಈ ಕಂದುಗಳ ಮೂಲಕ, ಗೆಡ್ಡೆಗಳ ಮೂಲಕ ರೋಗ ಹರಡಿ ಮುಂದಿನ ದಿನಗಳಲ್ಲಿ ಕಷ್ಟವಾಗಬಹುದು. ಅದು ಒಂದು ರೀತಿ ಆದ್ರೆ, ಮತ್ತೆ ಫಸಲು ಕೂಡ ಒಂದೇ ಸಲ ಕಟಾವಿಗೆ ಬರೋದಿಲ್ಲ, ಏರುಪೇರಾಗಿ ಬರೋದನ್ನ ನಾವು ಗಮನಿಸ್ತೇವೆ. ಹಾಗೇನೆ ಗೊನೆಯ ತೂಕನೂ ಕೂಡ ಏರುಪೇರಾಗಿರೋದನ್ನ ನಾವು ಗಮನಿಸ್ತೇವೆ. ಹಾಗಾಗಿ ಅಂಗಾಂಶ ಕೃಷಿ, ಟಿಶ್ಯೂ ಕಲ್ಚರ್ ಗಿಡಗಳು ಅಂತ ಹೇಳ್ತೇವೆ, ಇವುಗಳನ್ನ ಪ್ರಯೋಗಾಲಯದಲ್ಲಿ ರೋಗರಹಿತವಾಗಿ ಗಿಡಗಳನ್ನ ಮಾಡಿ ರೈತರಿಗೆ ಕೊಡ್ತಾರೆ. ಅವುಗಳನ್ನ ನಾವು ಪಡ್ಕೊಂಡು ಬಂದು ನಾಟಿ ಮಾಡಿದ್ರೆ ಸಮವಾಗಿ ಕಟಾವಿಗೆ ಬರ್ತವೆ, ಮತ್ತೆ ಗೊನೆಯ ತೂಕನೂ ಕೂಡ ಸಮವಾಗಿರೋದನ್ನ ನಾವು ಗಮನಿಸಬಹುದು. ಇದಾದ್ಮೇಲೆ ಬಾಳೆ ಕೃಷಿಯಲ್ಲಿ ಗೊಬ್ಬರದ ನಿರ್ವಹಣೆಯನ್ನು ಹೇಗೆ ಮಾಡಬಹುದು? ಮಣ್ಣು ಬಹಳ ಫಲವತ್ತತೆಯಿಂದ ಕೂಡಿರಬೇಕು, ಹಾಗೇನೆ ಇದಕ್ಕೆ ಹೆಚ್ಚು ಸಾವಯವ ಗೊಬ್ಬರಗಳನ್ನ ನೀಡಬೇಕಾಗುತ್ತೆ. ಕನಿಷ್ಠ ಅಂತ ಹೇಳಿದ್ರೆ 20 ಒಂದು 25 ಕೆಜಿಯಷ್ಟು ಒಂದು ಬುಡಕ್ಕೆ ಬೇಕಾಗುತ್ತೆ ವಾರ್ಷಿಕವಾಗಿ. ಇದಲ್ದಲೇನೆ ಬೇವಿನ ಹಿಂಡಿ, ಮತ್ತೆ ಟ್ರೈಕೋಡರ್ಮ, ಮತ್ತೆ ಅರ್ಕ ಸೂಕ್ಷ್ಮಾಣು ಗೊಬ್ಬರ, ಈ ರೀತಿ ಪುಷ್ಟೀಕರಿಸಿ ತದನಂತರ ಪ್ರತಿ ಬುಡಕ್ಕೂ ವರ್ಷದಲ್ಲಿ 2 ಅಥವಾ 3 ಬಾರಿ ನೀಡೋದ್ರಿಂದ ಮುಂದೆ ಬರ್ತಕ್ಕಂತಹ ರೋಗ ರುಜಿನಗಳು ಕಡಿಮೆ ಆಗ್ತವೆ. ಹಾಗೇನೆ ರಾಸಾಯನಿಕ ಗೊಬ್ಬರಗಳನ್ನು ನೀಡಬೇಕಂತ ಹೇಳಿದ್ರೆ, ಸಾಮಾನ್ಯವಾಗಿ ಯಾವುದೇ ಬಾಳೆ ಆದ್ರೂ ಕೂಡ ಒಂದು ವರ್ಷ ಫಸಲು ಬರಲಿಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. 7-8 ತಿಂಗಳ ನಂತರ ಬಾಳೆಯ ಅಲ್ಲಿ ಹೂ ಬರೋದನ್ನ ನಾವು ಗಮನಿಸ್ತೇವೆ. ಹೂ ಬರೋವರೆಗೂ ಕೂಡ ಗೊಬ್ಬರಗಳನ್ನ ಖಂಡಿತವಾಗ್ಲೂ ನೀಡಬಹುದು. ರಾಸಾಯನಿಕ ಗೊಬ್ಬರಗಳನ್ನ ನೀಡಬೇಕಾದ್ರೆ ನಾಟಿ ಮಾಡಿದ 1.5 ತಿಂಗಳ ನಂತರ ಪ್ರತಿ ತಿಂಗಳು ಗೊಬ್ಬರವನ್ನ ನೀಡಬಹುದು. ಗೊಬ್ಬರಗಳನ್ನು ಸಿಂಗಲ್ ಸೂಪರ್ ಫಾಸ್ಫೇಟ್, ಮತ್ತೆ ಯೂರಿಯಾ, ಮತ್ತೆ ಮ್ಯೂರೇಟ್ ಆಫ್ ಪೊಟ್ಯಾಶ್, ಈ ಕಾಂಬಿನೇಷನ್ ನಲ್ಲಿ ಕೊಡೋದಾದ್ರೆ, ತದನಂತರ ಯೂರಿಯಾ DAP ಲಘು ಪೋಷಕಾಂಶ, ಅಥವಾ ಯೂರಿಯಾ ಅಮೋನಿಯಂ ಸಿಂಗಲ್ ಸೂಪರ್ ಫಾಸ್ಫೇಟ್, ಅಥವಾ ಮೆಗ್ನೀಷಿಯಂ ಸಲ್ಫೇಟ್, ಮತ್ತೆ ಇನ್ನೊಮ್ಮೆ ಯೂರಿಯಾ ಸಲ್ಫೇಟ್ ಆಫ್ ಪೊಟ್ಯಾಶ್, ಅಥವಾ ಲಘು ಪೋಷಕಾಂಶಗಳು, ಹಾಗೇನೆ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್, ಯೂರಿಯಾ ಮತ್ತೆ ಮ್ಯೂರೇಟ್ ಆಫ್ ಪೊಟ್ಯಾಶ್, ಹೀಗೆ ವಿವಿಧ ರಾಸಾಯನಿಕ ಗೊಬ್ಬರಗಳ ಮಿಕ್ಸ್ಚರ್ಸ್ ಅನ್ನ ವಿವಿಧ ಹಂತಗಳಲ್ಲಿ ನಾಟಿ ಮಾಡಿದ 1.5 ತಿಂಗಳಿನಿಂದ ಸುಮಾರು 250 ದಿವಸಗಳವರೆಗೂ ಕೂಡ ಹಂತ ಹಂತವಾಗಿ ಕೊಡಬೇಕಾದಂತಹ ಒಟ್ಟಾರೆ ರಸಗೊಬ್ಬರಗಳನ್ನ ವಿಂಗಡಣೆ ಮಾಡಿ ಕೊಡೋದು ಬಹಳ ಸೂಕ್ತ. ಇದು ಬುಡಕ್ಕೆ ಕೊಡೋದಾದ್ರೆ ಬಾಳೆಯ ಮೇಲೆ ಸಿಂಪರಣೆಯನ್ನು ಕೂಡ ಮಾಡಬಹುದು. 19-19-19 ನೀರಿನಲ್ಲಿ ಕರಗುವ NPK ಗೊಬ್ಬರ, ಅದರ ಜೊತೆಗೆ ಬಾಳೆ ಸ್ಪೆಷಲ್ 5 ಗ್ರಾಮ್/1 ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಬೆಳೆಯ 4ನೇ ತಿಂಗಳು, 5ನೇ ತಿಂಗಳು, 6ನೇ ತಿಂಗಳು, 7ನೇ ತಿಂಗಳು, ತದನಂತರ ಗೊನೆಯ ಮೇಲೆ 2 ಬಾರಿ ಸಿಂಪರಣೆಯನ್ನ ಮಾಡಿದ್ದೇ ಆದಲ್ಲಿ ಇಳುವರಿ ಹೆಚ್ಚಳ ಹಾಗೂ ರೋಗ ರುಜಿನಗಳ ಕಡಿಮೆ ಆಗತಕ್ಕಂಥದ್ದು ಹಾಗೂ ಬಾಳೆ ಗೊನೆ ತೂಕ ಬರುವುದನ್ನು ಕೂಡ ಗಮನಿಸಬಹುದು. ತದನಂತರ ಬಾಳೆ ಬುಡಭಾಗದಲ್ಲಿ ಬರ್ತಕ್ಕಂತಹ ಕಂದುಗಳ ನಿರ್ವಹಣೆ ಬಹಳ ಮುಖ್ಯ. ಯಾಕೆಂದ್ರೆ ದಷ್ಟಪುಷ್ಟವಾದಂತಹ ಒಳ್ಳೆ ತೂಕವಾದಂತಹ ಬಾಳೆ ಗೊನೆ ಪಡೆಯಬೇಕು ಅಂತ ಹೇಳಿದ್ರೆ ಅದರ ಕೆಳಗಡೆ ಬರ್ತಕ್ಕಂತಹ ಕಂದುಗಳ ಮರಿಗಳ ನಿರ್ವಹಣೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಿರಂತರವಾಗಿ ನಾಟಿ ಮಾಡಿದ 1.5 ತಿಂಗಳ ನಂತರ ಈ ಕಂದುಗಳು ಮರಿಗಳು ಬುಡದಲ್ಲಿ ಬರ್ತಾನೆ ಇರ್ತವೆ. ಅವು ಬಂದ ಹಾಗೆಲ್ಲ ಅವುಗಳನ್ನ ಬಹಳ ಎಚ್ಚರಿಕೆಯಿಂದ ತೆಗಿತಾ ಇರಬೇಕು. ಯಾಕೆಂದ್ರೆ ಅವು ಆಹಾರವನ್ನ ಹೆಚ್ಚು ಪ್ರಮಾಣದಲ್ಲಿ ಉಪಯೋಗಿಸ್ತಕ್ಕಂಥದ್ದಾಗುತ್ತೆ. ಅದರಿಂದ ಮೊದಲ ಒಂದು ಹೂವು ಆಗುವ 7-8 ತಿಂಗಳವರೆಗೂ ಏನ್ ಬರ್ತಕ್ಕಂಥ ಎಲ್ಲ ಮರಿಗಳನ್ನ ತೆಗಿಬೇಕಾಗ, ಹಾಗೇನೆ ಮೊದಲ ಹೂ ಆದ ನಂತರ ಬುಡದಲ್ಲಿ 1 ಮರಿಯನ್ನ ಬಿಟ್ಕೋಬೇಕಾಗುತ್ತೆ. ತದನಂತರ ಬಾಳೆ ಕೊನೆಯನ್ನ ಕಟಾವು ಮಾಡಬೇಕಾದ್ರೆ ಅದ್ರ ಕೆಳಗಡೆ ಮರಿಯನ್ನ ಬಿಟ್ಕೊಂಡ್ರೆ ಒಂದೇ ಬಿಡದಲ್ಲಿ ಮುಖ್ಯ ಬೆಳೆ 2 ಉಪಬೆಳೆಯನ್ನ ತೆಗಿಲಿಕ್ಕೆ ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ಕಂದುಗಳ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಮತ್ತೆ ಪ್ರಮುಖವಾಗಿ ಬಾಳೆ ಬಯಸ್ತಕ್ಕಂಥದ್ದು ನೀರು ಗೊಬ್ಬರ. ನಿಗದಿತವಾಗಿ ವಿವಿಧ ಪ್ರಮಾಣದಲ್ಲಿ ವಿವಿಧ ರೀತಿಯಲ್ಲಿ ಕೊಡೋದು ಬಹಳ ಮುಖ್ಯ. ನೀರನ್ನು ಅಷ್ಟೇನೆ, ಮಳೆಗಾಲದಲ್ಲಿ ಅಷ್ಟು ಬೇಕಾಗೋದಿಲ್ಲ, ಆದರೆ ಚಳಿಗಾಲದಲ್ಲಿ ಮತ್ತೆ ಬೇಸಿಗೆಯಲ್ಲಿ ನೀರನ್ನ ಬಾಯಿಸುತ್ತೆ. ಅವಾಗ ಬುಡಕ್ಕೆ ನೀರು ಹಾಯಿಸೋದಾಗಿರ್ಬೋದು, ಅಥವಾ ಡ್ರಿಪ್ ಮೂಲಕ ನಿರಂತರವಾಗಿ ನೀರನ್ನ ನೀಡಬೇಕಾಗುತ್ತೆ. ಆದಷ್ಟು ಮಟ್ಟಿಗೆ ಸ್ಪ್ರಿಂಕ್ಲರ್ ಮೂಲಕ ನೀರನ್ನ ಬಾಳೆಗೆ ಕೊಡೋದು ಅಷ್ಟು ವೈಜ್ಞಾನಿಕವಾಗಿ ಸೂಕ್ತ ಅಲ್ಲ. ಯಾಕೆಂದ್ರೆ ರೋಗ ಹರಡುವಿಕೆ ಪ್ರಮಾಣ ಹೆಚ್ಚಾಗುತ್ತೆ ಅನ್ನೋದು ನಮಗೆ ಇತ್ತೀಚೆಗೆ ಗಮನಕ್ಕೆ ಬಂದಿದೆ. ಆದಷ್ಟು ಬಾಳೆಗೆ ಡ್ರಿಪ್ ಇರಿಗೇಷನ್ ತುಂಬಾ ಸೂಕ್ತವಾಗುತ್ತೆ. ಬೆಳೆಗೆ 15-25 ಬಾರಿ ಒಂದು ವರ್ಷದಲ್ಲಿ ನೀರನ್ನ ನೀಡಬೇಕಾಗುತ್ತೆ. ಒಂದು ಅಂದಾಜಿನ ಪ್ರಕಾರ 8-15 ಲೀಟರ್ ದಿನಕ್ಕೆ ಬಾಳೆಗೆ ನೀರು ಬೇಕಾಗುತ್ತೆ. ಮತ್ತೆ ಯಾವುದೇ ಬೆಳೆ ಮಾಡಬೇಕಾದಾಗ ಪ್ರಾರಂಭಿಕವಾಗಿ ಏನೇ ಒಂದು ಆದಾಯ ಇರೋದಿಲ್ಲ, ಇದು ಕೂಡ ವಾರ್ಷಿಕ ಬೆಳೆ ಆಗಿರೋದ್ರಿಂದ ಒಂದು ವರ್ಷದ ನಂತರ ಬೆಳೆ ಬರೋದ್ರಿಂದ ಅಂತರ ಬೆಳೆಯಾಗಿ ಏನಾದರೂ ಮಾಡಬಹುದಾ ಬಾಳೆಯಲ್ಲಿ ಅನ್ನೋದಾದ್ರೆ, ಖಂಡಿತ ಮೊದಲ 3-4 ತಿಂಗಳವರೆಗೆ ಯಾವುದೇ ತರಕಾರಿಗಳನ್ನ ಮಾಡ್ಕೋಬಹುದು, ಬೀನ್ಸ್ ಆಗಿರ್ಬೋದು ಅಥವಾ ಅಲಸಂದೆ ಆಗಿರ್ಬೋದು, ಇಂಥವುಗಳನ್ನ ಮಾಡಿದರೆ ಕಳೆ ಬರೋದು ಕೂಡ ಕಡಿಮೆ ಆಗ್ತಕ್ಕಂಥದ್ದು, ಹಾಗೇನೆ ಫಸಲು ಕೂಡ ಉಪ ಬೆಳೆಯಿಂದ ಸಿಗ್ತಕ್ಕಂಥದ್ದು, ಅದರಿಂದ ಕೂಡ ಚಿಕ್ಕ ಆದಾಯವನ್ನು ನಾವು ನೋಡಬಹುದು. ಅಂತರ ಬೇಸಾಯ ಮಾಡೋ ಮುಖ್ಯ ಉದ್ದೇಶ ಕಳೆ ರಹಿತವಾಗಿ ಇಡಬೇಕು, ಹಾಗೇನೆ ಮಣ್ಣು ಸಡಿಲವಾಗಬೇಕು, ಮತ್ತೆ ಮಳೆ ನೀರನ್ನ ಹೀರ್ಕೊಳ್ಬೇಕು, ಹೆಚ್ಚು ನೀರನ್ನು ಆದಾಗ ಹೊರಗೆ ಹಾಕಬೇಕು. ಈ ವ್ಯವಸ್ಥೆ ಮಾಡಲಿಕ್ಕೆ ನಾವು ಅಂತರ ಬೇಸಾಯವನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ನೀರು ನಿಲ್ಲದ ಹಾಗೆ ಚರಂಡಿ ವ್ಯವಸ್ಥೆಯನ್ನ ಮಲೆನಾಡು ಪ್ರದೇಶದಲ್ಲಿ ಮುಂಚಿತವಾಗಿ ಮಾಡೋದು ತುಂಬಾ ಒಳ್ಳೆಯದು. ಪ್ರತಿ 2-3 ಸಾಲಿಗೆ ಚರಂಡಿ ವ್ಯವಸ್ಥೆಯನ್ನ ಮಾಡ್ತಕ್ಕಂಥದ್ದು, ಮುಖ್ಯ ಚರಂಡಿ ಮತ್ತೆ ಉಪ ಚರಂಡಿ ಎರಡೂ ಕೂಡ ವ್ಯವಸ್ಥೆ ಇರಬೇಕು. ಹೆಚ್ಚು ನೀರು ಹೋಗ್ತಕ್ಕಂಥದ್ದು ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದು ಮುಖ್ಯ ಚರಂಡಿಗೆ ಸೇರ್ತಕ್ಕಂಥ ಉಪ ಚರಂಡಿ ವ್ಯವಸ್ಥೆಯನ್ನು ಕೂಡ ಮಾಡೋದು ತುಂಬಾ ಒಳ್ಳೆಯದು. ಯಾಕೆಂದ್ರೆ ಬಾಳೆನಲ್ಲಿ ಪನಾಮ ಸೊರಗು ರೋಗ ಇದ್ದಕ್ಕಿದ್ದ ಹಾಗೆ ಬಾಳೆ ಬಾಡ್ಲಿಕ್ಕೆ ಪ್ರಾರಂಭವಾಗ್ತಕ್ಕಂಥದ್ದು, ಅದರ ಎಲೆಗಳು ಜೋತು ಬೀಳ್ತಕ್ಕಂಥದ್ದು, ಬುಡ ಹೊಡಿತಕ್ಕಂಥದ್ದು, ಇವುಗಳು ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ಯಾವಾಗ ಬಾಳೆ ತೋಟದಲ್ಲಿ ಶೀತಾಂಶ ಜಾಸ್ತಿ ಆಗುತ್ತೆ, ಈ ಪನಾಮ ಸೊರಗು ರೋಗ ಬೇಗ ಹರಡುತ್ತೆ. ಹಾಗೇನೆ ಗಿಡಗಳಿಂದ ಗಿಡಗಳ ಅಂತರ ಸರಿಯಾಗಿದ್ದು ಗಾಳಿ ಬೆಳಕು ಆಡ್ತಾ ಇದ್ದು ಅಲ್ಲಿ ತೇವಾಂಶ ಎಷ್ಟು ಬೇಕು ಅಷ್ಟು ಇದ್ರೆ ಖಂಡಿತ ಈ ರೋಗ ನಿರ್ವಹಣೆಯನ್ನು ಮಾಡೋದು ಸುಲಭ. ಕೆಲವೊಂದು ಪ್ರದೇಶದಲ್ಲಿ ಪನಾಮ ಸೊರಗು ರೋಗ ನಿರಂತರವಾಗಿ ಬರ್ತಾ ಇರತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಇಂಥ ಕಡೆ ಪ್ರಮುಖವಾಗಿ ಗಿಡಗಳ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ರೋಗ ರಹಿತ ತೋಟಗಳಿಂದ ಗೆಡ್ಡೆಗಳನ್ನ ತಂದು ನಾಟಿ ಮಾಡಿಕೊಳ್ತಕ್ಕಂಥದ್ದು ಅಥವಾ ರೋಗ ರಹಿತವಾಗಿರ್ತಕ್ಕಂತಹ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿ ಮಾಡಿರ್ತಕ್ಕಂಥ ಗಿಡಗಳನ್ನ ತಂದು ನಾಟಿ ಮಾಡತಕ್ಕಂಥದ್ದು, ಹಾಗೆ ಚರಂಡಿ ಸುವ್ಯವಸ್ಥವಾಗಿ ಇಟ್ಕೊಳ್ಳುವಂಥದ್ದು, ಹಾಗೂ ಆಹಾರ ಸಾವಯವ ಆಗಿರ್ಬೋದು ಅಥವಾ ರಾಸಾಯನಿಕ ಆಗಿರ್ಬೋದು ಅಥವಾ ಮುಂಜಾಗ್ರತೆಯಾಗಿ ಕೆಲವೊಂದು ಶಿಲೀಂಧ್ರನಾಶಕಗಳನ್ನು ಸಿಂಪರಣೆ ಮಾಡೋದ್ರ ಮೂಲಕ ಈ ರೋಗವನ್ನು ನಾವು ಹತೋಟಿನಲ್ಲಿ ಇಟ್ಕೋಬಹುದು. ಹಾಗೆ ಇನ್ನೊಂದು ರೋಗ ಬಾಳೆಯಲ್ಲಿ ಸಾಮಾನ್ಯವಾಗಿ ನಾವು ಕಾಣತಕ್ಕಂಥದ್ದು ಎಲೆ ಚುಕ್ಕೆ ರೋಗ ಅಂತ ಹೇಳ್ತೇವೆ. ಇದು ಕೂಡ ಬಹಳ ಪ್ರಮಾಣದಲ್ಲಿ ತೀವ್ರತೆಯನ್ನು ತೋರುತ್ತೆ. ಇದು ಬಂದಾಗ ಹತ್ರ ಇರತಕ್ಕಂತಹ ವಿಜ್ಞಾನಿಗಳನ್ನ ಭೇಟಿ ಮಾಡಿ ಬೇಕಾಗಿರ್ತಕ್ಕಂಥ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಶಿಲೀಂಧ್ರನಾಶಕಗಳನ್ನ ಸಿಂಪರಣೆ ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಈ ರೋಗನ ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಮುಖ್ಯವಾಗಿ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಾಳೆ ಎಲೆಗಳ ಮೇಲೆ ಚಿಕ್ಕ ಚಿಕ್ಕ ಚುಕ್ಕೆಗಳು ಮೂಡ್ತಕ್ಕಂಥದ್ದು, ತದನಂತರ ಅವು ಹೆಚ್ಚಾಗ್ತಕ್ಕಂಥದ್ದು, ಆಮೇಲೆ ಸಂಪೂರ್ಣವಾಗಿ ಎಲೆ ಸುಟ್ಟಂತಾಗುವುದನ್ನ ನೋಡ್ತಾವೆ. ಇಂಥ ಗಿಡಗಳು ಬಂದಂತಹ ಬಾಳೆ ಗೊನೆ ಬಹಳ ಚಿಕ್ಕದಾಗಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಇದಕ್ಕೆ ಹತೋಟಿ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪ್ರೋಪಿಕೋನೋಝೋಲ್ ಅಂತ ಹೇಳ್ತೇವೆ, ಇದನ್ನ 1 ಗ್ರಾಂ 1 ಲೀಟರ್ ಪ್ರಮಾಣದಲ್ಲಿ ಈ ಏನು ಎಲೆಗಳು ಹಾಳಾಗಿರ್ತವೆ ಅವುಗಳನ್ನು ತೆಗೆದು ಅವುಗಳನ್ನು ಸುಟ್ಟಾಕಿ ನಂತರ ಬೆಳೆ ಮೇಲೆ ಈ ಪ್ರೋಪಿಕೋನೋಝೋಲ್ ಅನ್ನುವ ಶಿಲೀಂಧ್ರನಾಶಕವನ್ನು ನಾವು ಸಿಂಪರಣೆ ಮಾಡಿದರೆ 1-2 ಬಾರಿ ಈ ರೋಗವನ್ನು ಖಂಡಿತವಾಗ್ಲೂ ಹತೋಟಿ ಮಾಡಬಹುದು. ಹಾಗೇನೆ ಇತ್ತೀಚೆಗೆ ಹಲವಾರು ನೂತನ ತಾಂತ್ರಿಕತೆಗಳು ಬಾಳೆ ಬೇಸಾಯದಲ್ಲಿ ಗಮನಿಸಬಹುದು. ಈ ಮೈದಾನ ಪ್ರದೇಶಗಳಲ್ಲಿ ಬಾಳೆಯ ಗೊನೆಯ ಗುಣಮಟ್ಟ ಹೆಚ್ಚಿಸಲಿಕ್ಕೆ, ತೂಕವನ್ನು ಹೆಚ್ಚಿಸಲಿಕ್ಕೆ, ಅದರ ಒಂದು ಬಣ್ಣವನ್ನು ಹೆಚ್ಚಿಸಲಿಕ್ಕೆ ಬಾಳೆಯ ಗೊನೆಯ ತುದಿಯನ್ನ ಗಂಡು ಹೂ ತೆಗೆದು ಆದ್ಮೇಲೆ ನಾವು ಯೂರಿಯಾ, ಸಲ್ಫೇಟ್ ಆಫ್ ಪೊಟ್ಯಾಷಿಯಂ ಮತ್ತು ಸಗಣಿ ಸ್ಲರಿಯನ್ನು ಕಟ್ಟುವುದನ್ನು ಕೂಡ ಮಾಡೋದ್ರಿಂದ ತೂಕವನ್ನು ಹೆಚ್ಚಿಸಬಹುದು, ಗುಣಮಟ್ಟವನ್ನು ಕೂಡ ಹೆಚ್ಚಿಸಬಹುದು. ಅದು ಒಂದು ನೂತನ ತಾಂತ್ರಿಕತೆ, ಅದನ್ನು ಮಾಡಬಹುದು. ಅಥವಾ ಬಾಳೆ ಸ್ಪೆಷಲ್ ಅನ್ನುವ ಲಘು ಪೋಷಕಾಂಶದ ಮಿಶ್ರಣವನ್ನ ನಾಟಿ ಮಾಡಿದ 4 ತಿಂಗಳ ನಂತರ ಬಾಳೆಯ ಮೇಲೆ ಹಾಗೂ ಗೊನೆಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಇಳುವರಿಯನ್ನು ಹೆಚ್ಚಿಸಬಹುದು, ಗುಣಮಟ್ಟವನ್ನು ಕೂಡ ಹೆಚ್ಚಿಸಬಹುದು. ಹಾಗೆ ಅಧಿಕ ಸಾಂದ್ರ ಬೇಸಾಯ ಅಂತ ಹೇಳ್ತೇವೆ. ಸೊ ಬೇಕಾಗಿರ್ತಕ್ಕಂಥ ಗಿಡದಿಂದ ಗಿಡಕ್ಕೆ ಮತ್ತೆ ಸಾಲಿನಿಂದ ಸಾಲಿಗೆ ಬೇಕಾಗಿರ್ತಕ್ಕಂಥ ಅಂತರಗಳನ್ನ ವೈಜ್ಞಾನಿಕವಾಗಿ ಮಾರ್ಪಡಿಸಿ 1 ಎಕರೆಯಲ್ಲಿ ಸಾಮಾನ್ಯ ನಾಟಿನ ಹೆಚ್ಚು ನಾಟಿ ಗಿಡಗಳನ್ನು ನಾಟಿ ಮಾಡ್ತಕ್ಕಂಥದ್ದು, ಹಾಗೇನೆ ಒಂದೇ ಬುಡದಲ್ಲಿ 2 ಗಿಡಗಳನ್ನ ಮೇಂಟೈನ್ ಮಾಡುವಂಥದ್ದು ಅಥವಾ ಮೂರು ಗಿಡಗಳನ್ನ ಮೇಂಟೈನ್ ಮಾಡಿ ಮೂರು ಗುಣಗಳನ್ನ ಪಡಿತಕ್ಕಂಥದ್ದು ಅಥವಾ ಒಂದು ಸ್ವಲ್ಪ ಯಾಂತ್ರೀಕರಣಕ್ಕೆ ಒಗ್ಗುವ ಹಾಗೆ ನಾವು ಸಾಲು ಪದ್ಧತಿ ಅಥವಾ ಪೇಡ್ರೋ ಸಿಸ್ಟಮ್ ಅಂತ ಹೇಳ್ತೇವೆ. ಜೋಡಿ ಸಾಲುಗಳನ್ನ ಮಾಡಿಕೊಂಡು ತದನಂತರ ಹೆಚ್ಚು ಅಂತರವನ್ನು ಕೊಟ್ಕೊಂಡು ಮತ್ತೆ ಜೋಡಿ ಸಾಲುಗಳನ್ನು ಮಾಡೋದ್ರಿಂದ ನಮಗೆ ಸಿಂಪರಣೆ ಬಹಳ ಸುಲಭವಾಗತಕ್ಕಂಥದ್ದು ಅಥವಾ ಕಟಾವು ಸುಲಭವಾಗತಕ್ಕಂಥದ್ದು ಈ ರೀತಿಯ ಅನುಕೂಲಗಳು ಕೂಡ ಇದ್ದಾವೆ. ಸೊ ಮತ್ತೆ ಕೊಯ್ಲು ಮತ್ತು ಇಳುವರಿ ಬಂದಾಗ ಇದರಲ್ಲಿ ಪ್ರಮುಖವಾಗಿ ಸಾಮಾನ್ಯವಾಗಿ ಸ್ಥಳೀಯ ಏಲಕ್ಕಿ ಮತ್ತು ನೇಂದ್ರ ಇಂಥವಕ್ಕೆಲ್ಲ ಹೆಚ್ಚು ದಿನಗಳನ್ನು ತೆಗೆದುಕೊಳ್ತಕ್ಕಂಥದ್ದು 12-14 ತಿಂಗಳು ಬಾಳೆಗಿಡಗಳು ಕಟಾವಿಗೆ ಬರ್ತಕ್ಕಂಥದ್ದು ಅದೇ ರೀತಿ ರೊಬಸ್ಟ ಇವು ಒಂದು ಸ್ವಲ್ಪ ಬೇಗ ಬರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಕಟಾವಿಗೆ ಬಂದಾಗ ಸಾಮಾನ್ಯವಾಗಿ ಒಂದು ಏಣುಗಳು ಅಂತ ಹೇಳ್ತೀವಿ, ಬಾಳೆಕಾಯಿಗಳ ಮೇಲೆ ಏಣುಗಳು, ಅವು ಇಲ್ದಂಗೆ ಆಗ್ತಕ್ಕಂಥದ್ದು, ಒಂದು ಸ್ವಲ್ಪ ಬಣ್ಣ ಬರ್ತಕ್ಕಂಥದ್ದು ಅಥವಾ ಒಂದೆರಡು ಹಣ್ಣಾಗಿರೋದನ್ನ ನಾವು ಗಮನಿಸ್ತೇವೆ. ಇಂಥ ಸಮಯದಲ್ಲಿ ಬಾಳೆಗೊನೆಯನ್ನ ಆದಷ್ಟು ಮಟ್ಟಿಗೆ ಅದನ್ನ ನಾವು ಬಾಳೆಗೊನೆಯನ್ನ ಅರ್ಧ ಭಾಗಕ್ಕೆ ಸ್ವಲ್ಪ ಭಾಗ ಕತ್ತರಿಸಿದಾಗ ಬಾಳೆ ಬಾಗುತ್ತೆ. ಆ ಬಾಗಿದಾಗ ಗೊನೆಯನ್ನು ಕೂಡ ನಿಧಾನವಾಗಿ ನೆಲಕ್ಕೆ ತಾಗಕ್ಕೆ ಬರುತ್ತೆ. ಆವಾಗ ನಾವು ಬಾಳೆಗೊನೆಯನ್ನು ಕಟ್ ಮಾಡಬೇಕು. ಹಂತ ಹಂತವಾಗಿ ಇರ್ತಕ್ಕಂತಹ ಏನು ತಾಯಿ ಗಿಡ ಇರುತ್ತೆ ಅದನ್ನು ಕೂಡ ಹಂತ ಹಂತವಾಗಿ ಕಟ್ ಮಾಡಿ ಅದರ ಬುಡಕ್ಕೆ ಹಾಕೋದ್ರಿಂದ ಅಲ್ಲಿ ಆಹಾರನ್ನು ಕೂಡ ಮುಂದಿನ ಗಿಡಕ್ಕೆ ಸರಬರಾಜಾಗೋದನ್ನು ಕೂಡ ನಾವು ಗಮನಿಸಬಹುದು. ಈ ಇಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೋಬೇಕಾಗುತ್ತೆ. ತದನಂತರ ಕೊಯ್ಲೋತ್ತರ ತಂತ್ರಜ್ಞಾನಗಳು ಅಂದರೆ ಕಟಾವು ಆದಮೇಲೆ ಬಾಳೆಯಲ್ಲಿ ಏನು ಮಾಡಬೇಕು. ಬಾಳೆಗೊನೆಗಳನ್ನು ನೇರವಾಗಿ ಅಂಗಡಿಗೆ ಮಾರುಕಟ್ಟೆ ಮಾಡ್ತೇವೆ. ಸಾಗಿಸಬೇಕಾದರೂ ಕೂಡ ಬಹಳ ಸೂಕ್ಷ್ಮವಾಗಿ ಯಾವುದೇ ಒಂದು ಒತ್ತಡದಲ್ಲಿ ಅಥವಾ ಒಂದರ ಮೇಲೆ ಒಂದು ಹಾಕಿ ಹತ್ರ ಇರತಕ್ಕಂಥ ಮಾರುಕಟ್ಟೆಗೆ ಸಾಕಿಸೋದಕ್ಕಿಂತ ನಾವೇ ಆ ಬಾಳೆಗೊನೆಗಳನ್ನು ಬಹಳ ಅಚ್ಚುಕಟ್ಟುತನದಿಂದ ತೊಂದರೆ ಆಗದೆ ನಾವು ಬಾಳೆಗೊನೆಯನ್ನ ಆದಷ್ಟು ಅಂಗಡಿಗಳಿಗೆ ಚೆನ್ನಾಗಿ ಕೊಡೋದ್ರಿಂದ ಅವ್ರಿಗೂ ತಗೊಳ್ಳೋರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಅವರು ಕೂಡ ಒಳ್ಳೆ ಬೆಲೆಯನ್ನು ನಮಗೆ ನೀಡಲಿಕ್ಕೆ ಆಗುತ್ತೆ. ಅಥವಾ ನಾವೇ ಏನಾದರೂ ಮನೆಯಲ್ಲಿ ಹಣ್ಣು ಮಾಡಿ ನಂತರ ಮಾರಾಟ ಮಾಡೋದ್ರಿಂದ ಖಂಡಿತವಾಗ್ಲೂ ಆದಾಯನೂ ಕೂಡ ವೃದ್ಧಿ ಆಗುತ್ತೆ. ಸೊ ನಮಗೂ ಕೂಡ ಒಂದು ಒಳ್ಳೆ ಆದಾಯನೂ ಕೂಡ ಬರುತ್ತೆ. ಇದಲ್ದರೆ ಅನೇಕ ಮೌಲ್ಯವರ್ಧಿತ ಉತ್ಪನ್ನಗಳು ಕೂಡ ನಾವು ಬಾಳೆಯಿಂದ ಮಾಡ್ಕೋಬಹುದು. ಸೊ ಬಾಳೆಯ ಚಿಪ್ಸ್ ಅಂತ ಏನು ಹೇಳ್ತೀವಿ, ಚಿಪ್ಸ್ ಅನ್ನ ಮಾಡ್ಕೋಬಹುದು ಮತ್ತೆ ಹಸಿ ಕಾಯಿಗಳಿಂದ ಅಡಿಗೆಗೆ ಉಪಯೋಗಿಸ್ಕೋಬಹುದು. ಸೊ ಅನೇಕ ಅದರಿಂದ ನಾವು ಬಾಳೆಕಾಯಿಗಳನ್ನ ಕಟ್ ಮಾಡಿ ಒಣಗಿಸಿ ಅದರಿಂದ ಪುಡಿ ಮಾಡಿಕೊಂಡು ಬಾಳೆಯ ಹುಡಿ ಅದನ್ನು ಕೂಡ ಅನೇಕ ಆಹಾರಗಳಲ್ಲಿ ಸೇರಿಸಿಕೊಂಡು ನಾವು ಉಪಯೋಗಿಸ್ಬೋದು. ಈ ನಿಟ್ಟಿನಲ್ಲಿ ಬಾಳೆ ಅಂದು ಏನಿತ್ತು ಆದರೆ ಇಂದು ಬದಲಾಗಿದೆ, ಬಹಳ ವಾಣಿಜ್ಯ ಬೆಳೆಯಾಗಿದೆ, ಬಹಳ ಆದಾಯ ತರ್ತಕ್ಕಂತಹ ಒಂದು ಬೆಳೆಯಾಗಿದೆ. ಸಾಮಾನ್ಯವಾಗಿ ನಾವು ಹೇಳ್ತಕ್ಕಂಥದ್ದು ಒಂದು ಪ್ರದೇಶದಿಂದ ಹೆಚ್ಚು ಒಂದು ಉತ್ಪತ್ತಿ ಆಗುತ್ತೆ ಅಂತ ಹೇಳಿದರೆ ಬಾಳೆಯಿಂದ ಅಂತ ಹೇಳ್ಬೋದು. ಯಾಕೆಂದರೆ ಸುಮಾರು ಒಂದು 2.5 ಎಕರೆ ಪ್ರದೇಶ ಇದ್ದರೆ ಒಂದು 50 ಟನ್ನಷ್ಟು ಆಹಾರವನ್ನು ಉತ್ಪತ್ತಿ ಮಾಡಬಲ್ಲಂತಹ ಸಾಮರ್ಥ್ಯ ಈ ಬಾಳೆ ಬೆಳೆಗಿದೆ. ಸೊ ಆದ್ದರಿಂದ ಈಗ ನಮಗೆ ನಾವೇನಾದರೂ ಸ್ಥಳೀಯವಾಗಿ ಒಂದು ಮಾರುಕಟ್ಟೆ ವ್ಯವಸ್ಥೆ ಇದೆ ಅಂತ ಒಂದು ಬೆಳೆಗೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಆ ಬಾಳೆ ಬೆಳೆಗೆ ಇದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನಿರಂತರವಾಗಿ ಖಂಡಿತ ಆದಾಯ ತಂದುಕೊಡಬಲ್ಲ ಬೆಳೆ ಅಂತ ಹೇಳಿದರೆ ಬಾಳೆ. ಬಾಳೆಯನ್ನ ಬೆಳೆಯೋದು ಸುಲಭದ ಬೆಳೆ ಅಂತ ಹೇಳ್ತೇವೆ. ಯಾಕೆಂದರೆ ನಾವು ಯಾವ ಹೊಸದಾಗಿ ಕೃಷಿ ಮಾಡೋರಿಗೆ ಫಸ್ಟ್ ಮೊದಲು ನೀನು ಬಾಳೆ ಬೆಳೆ ಬೆಳಿ ನಂತರ ಇತರೆ ಕೃಷಿ ಮಾಡು ಅಂತ ಹೇಳ್ತೇವೆ. ಯಾಕೆಂದರೆ ಅಷ್ಟು ಸುಲಭವಾದಂಥ ಒಂದು ಬೆಳೆ. ಆ ಬೆಳೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ತರಬೇತಿ ಅಥವಾ ಪ್ರಾತ್ಯಕ್ಷಿಕೆ ಬೇಕಾದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪವನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತೇನೆ. ಇದುವರೆಗೆ ಬಾಳೆ ಬೇಸಾಯ ಕುರಿತಂತೆ ಸಲಹೆಗಳನ್ನು ನೀಡಿದವರು, ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಬಿ ಪ್ರಭಾಕರ್ ಅವರು. ಈಗ ಬಾಳೆ ಕುರಿತಂತೆ ಈ ಒಂದು ಹಾಡು ನಿಮಗಾಗಿ. ಬಿ ಎ ಗಣೇಶ್ ಅವರು ಈ ಹಾಡನ್ನ ಪ್ರಸ್ತುತಪಡಿಸಿದ್ದಾರೆ. ಓಹೋ ಆಹಾ, ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ಬದುಕಿಗೆ ಸಿಗುವುದು ಬೆಲೆ, ಗ್ರಾಹಕರಿಗೆ ಸ್ಫೂರ್ತಿಯ ಸೆಲೆ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ, ರೈತರಿಗೆ ನಿನ್ನಿಂದ ನೆಲೆ. ಬಾಳೆಯಿಂದ ಬಾಳು ಇಲ್ಲವಾಗುತ್ತೆ ಗೋಳು, ಬಾಳೆಯಿಂದ ಬಾಳು ಇಲ್ಲವಾಗುತ್ತೆ ಗೋಳು. ಬೇಡ ಹೆಚ್ಚು ಆಳು ಕಾಳು, ಬೇಡ ಹೆಚ್ಚು ಆಳು ಕಾಳು. ಬಿಡುತ್ತೆ ಹೆಚ್ಚೆಚ್ಚು ಗೊಂಚಲು, ಬಿಡುತ್ತೆ ಹೆಚ್ಚೆಚ್ಚು ಗೊಂಚಲು. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ, ರೈತರಿಗೆ ನಿನ್ನಿಂದ ನೆಲೆ. ಅಡಿಕೆ ಕಾಫಿಯೊಂದಿಗೆ ಹಾಕಿ ಬಾಳೆ, ಅತಿ ನೆರಳಲ್ಲಿ ಬರುವುದಿಲ್ಲ ಬಾಳೆ. ಅಡಿಕೆ ಕಾಫಿಯೊಂದಿಗೆ ಹಾಕಿ ಬಾಳೆ, ಅತಿ ನೆರಳಲ್ಲಿ ಬರುವುದಿಲ್ಲ ಬಾಳೆ. ಬಿಸಿಲು ಬಯಸುತ್ತೆ ಬಾಳೆ, ನಾಲ್ಕಾರು ವರ್ಷ ಇರುತ್ತೆ ಬಾಳೆ, ನಾಲ್ಕಾರು ವರ್ಷ ಇರುತ್ತೆ ಬಾಳೆ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ, ರೈತರಿಗೆ ನಿನ್ನಿಂದ ನೆಲೆ. ಬೆಳೆಯಿರಿ ಬಾಳೆಯನ್ನ, ಪೂರೈಸಿ ಮಿತ ನೀರನ್ನ. ಬೆಳೆಯಿರಿ ಬಾಳೆಯನ್ನ, ಪೂರೈಸಿ ಮಿತ ನೀರನ್ನ. ಇಡಿಯೆಂಟತ್ತಡಿ ದೂರವನ್ನ, ಇಡಿಯೆಂಟತ್ತಡಿ ದೂರವನ್ನ. ವಿರಳ ಮಾಡುತ್ತಿರಿ ಕಂದುಗಳನ್ನ, ವಿರಳ ಮಾಡುತ್ತಿರಿ ಕಂದುಗಳನ್ನ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ. ಬದುಕಿಗೆ ಸಿಗುವುದು ಬೆಲೆ, ಬದುಕಿಗೆ ಸಿಗುವುದು ಬೆಲೆ, ಗ್ರಾಹಕರಿಗೆ ಸ್ಫೂರ್ತಿಯ ಸೆಲೆ, ಗ್ರಾಹಕರಿಗೆ ಸ್ಫೂರ್ತಿಯ ಸೆಲೆ. ಬಾಳೆ ನಿನ್ನದು ಎಂತಹ ಕಳೆ, ರೈತರಿಗೆ ನಿನ್ನಿಂದ ನೆಲೆ, ರೈತರಿಗೆ ನಿನ್ನಿಂದ ನೆಲೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827 2000018. ಪುದಿಯ ನೆರವನ ಸ್ವಾತಿ ರಿಷಿತ್. ಜಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸೇರಿದಂಗೆ ಬ್ಯಾರೆ ಬ್ಯಾರೆ ಇಲಾಖೆ ಆಶ್ರಯದಲ್ಲಿ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ಎಲ್ಲರಿಗೂ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮನ ಜಾಗತಿಕ ಆದ್ಯತೆಯಾಗಿ ಮಾಡಿ ತೇಳುವ ಘೋಷಣೆಯೊಟ್ಟಿಗೆ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ನಡೆತು. ಈ ಹೊತ್ತಲ್ಲಿ ಭಾಗವಹಿಸಿದ್ದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಕೆಬಿ ಪ್ರಸಾದ್ ಅವರು ಮಾತಾಡಿ, ಪ್ರತಿಯೊಬ್ಬನೂ ಆರೋಗ್ಯನ ಸಮತೋಲನದ ಕಾಪಾಡಿಕೊಳ್ಳಕ್ಕೂ, ದೈಹಿಕ ಆರೋಗ್ಯದೊಟ್ಟಿಗೆ ಮಾನಸಿಕ ಆರೋಗ್ಯನ ಪ್ರತಿಯೊಬ್ಬನು ನೋಡಿಕೊಳ್ಳಕ್ಕೂ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನ ಮುಖ್ಯ ಗಟ್ಟಾಗಿರುವುದರಿಂದ ಕಲಿಕೆಯೊಟ್ಟಿಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಹುಮ್ಮಸ್ಸಿಂದ ಇರೋಕುತ್ತ ಹೇಳ್ದು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಮಡಿಕೇರಿ ಕೊಡವ ಸಮಾಜದ ಕೂಡುಕೂಟಲ್ಲಿ ಸಾಹಿತ್ಯ ಮತ್ತು ಸಂಶೋಧನಾ ದಿನ ಕಾರ್ಯಕ್ರಮದಲ್ಲಿ ಪುಸ್ತಕ ಮತ್ತು ಸಂಶೋಧನಾ ಒಟ್ಟು 17 ಪುಸ್ತಕಗಳನ್ನ ಬಿಡುಗಡೆ ಮಾಡಲಾಯಿತು. ಮುಖ್ಯ ನೆಂಟರಾಗಿ ಭಾಗವಹಿಸಿದ ಮುಂಬೈ ವುಮೆನ್ಸ್ ಯೂನಿವರ್ಸಿಟಿನ ರಿಸರ್ಚ್ ಸೆಂಟರ್ ಫಾರ್ ವುಮೆನ್ ಸ್ಟಡೀಸ್ ನಿರ್ದೇಶಕಿ ಡಾ ನೆರವಂಡ ವೀಣ ಪುಣಚಾವ್ ಮಾತಾಡಿ, ಗ್ರಾಮೀಣ ಇತಿಹಾಸ ದಾಖಲೀಕರಣಕ್ಕೆ ಹೆಚ್ಚು ಪ್ರಯತ್ನ ಪಡೋಕು, ಕೊಡವ ಭಾಷಿಕರ ಹಿಂದಿನ ಪೂರ್ವಜರ ಬದುಕು ಪರಂಪರೆ ಇತಿಹಾಸನ ದಾಖಲಿಸುವ ಪ್ರಯತ್ನ ಇನ್ನಷ್ಟು ಆಗುತ್ತ ಹೇಳ್ದು. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ವತಿಯಿಂದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರೋಟರಿ ಮಿಸ್ಟ್ ಹಿಲ್ಸಿ ಅವರ ಸಹಯೋಗಲಿ ಅಂಧ ವಿಶೇಷ ಚೇತನರಿಗೆ ಸ್ಥಳ ಪರಿಜ್ಞಾನ ಮತ್ತು ಚಲನವಲನ ಕಲಿಕಾ ಶಿಬಿರಕ್ಕೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಜಿಲ್ಲಾ ಸಂಚಾಲಕರು, ರೆಡ್ ಕ್ರಾಸ್ ಸಂಸ್ಥೆನ ಜಿಲ್ಲಾ ಸಭಾಪತಿ, ಮಡಿಕೇರಿ ರೋಟರಿ ಮಿಸ್ಟ್ ಹಿಲ್ಸ್ನ ಅಧ್ಯಕ್ಷರು ಸೇರಿದಂತೆ ಮುಖ್ಯಪಟ್ಟವು ಇಂದು ಭಾರತೀಯ ರೆಡ್ ಕ್ರಾಸ್ ಭವನದಲ್ಲಿ ಚಾಲನೆ ಕೊಟ್ಟು. ಈ ಹೊತ್ತಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ಸಿ ಪ್ರಶಾಂತ್ ಅವರು ಮಾತಾಡಿ, ಸರ್ಕಾರದ ಜೊತೆ ಸರ್ಕಾರೇತರ ಸಂಸ್ಥೆ ಅಂಧ ವಿಶೇಷ ಚೇತನರಿಗೆ ಸಮುದಾಯ ಸಹಭಾಗಿತ್ವದಲ್ಲಿ ಜಾಗ ಪರಿಜ್ಞಾನ ಮತ್ತು ಚಲನವಲನ ಬಗ್ಗೆ ಮಾಹಿತಿ ಕೊಡುವ 4 ದಿನಗಳ ಶಿಬಿರನ ಏರ್ಪಾಟು ಮಾಡಿಕೊಳ್ಳುತ್ತ ಹೇಳಿದು. ವಿದ್ಯುತ್ ತಾಪತ್ರಗಳನ್ನ ಬಗೆಹರಿಸುವ ನಿಟ್ಟಲ್ಲಿ ಹಮ್ಮಿಯಾಲ ಶಾಲಾ ಸಭಾಬಡೆ, ಕುಂದ ದಬೇಚಮ್ಮ ದೇವಸ್ಥಾನ ಸಭಾಬಡೆ, ಕೊಂಡಂಗೇರಿ ಶಾದಿಮಹಲ್ ಸಭಾಬಡೆ, ಸಿದ್ದಲಿಂಗಪುರ ಅಳ್ವಾರಮ್ಮನ ದೇವಸ್ಥಾನ ಸಭಾಬಡೆ, ಮಲ್ಲಳ್ಳಿ ಬೀದಳ್ಳಿ ಕುಮಾರಲಿಂಗೇಶ್ವರ ಕಿರಿಯ ಪ್ರಾಥಮಿಕ ಶಾಲೆ ಹಿಂಗೆ ಆಯಾಯ ಜಾಗಗಳಲ್ಲಿ ಇದೇ ತಾರೀಕು 15ರಂದು ಹೊತ್ತಾರೆ 11 ಗಂಟೆಗೆ ವಿದ್ಯುತ್ ಅದಾಲತ್ ನಡೆದಿದೆ. ಸಾರ್ವಜನಿಕರ ಸಭೆಯಲ್ಲಿ ಹಾಜರಾಗಿ ತಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಕೇಳಿಕೊಂಡಳು. ಕೊಡಗು ಜಿಲ್ಲೆನ ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಚೇರಿ ಸಭಾವಾಡಿಯಲ್ಲಿ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಇದೇ ತಾರೀಕು 19ರಂದು ನಡೆಯಕ್ಕಿದ್ದ ಮಾಜಿ ಸೈನಿಕರ ಕುಂದುಕೊರತೆ ಸಭೆ ಕಾರಣಾಂತರಗಳನ್ನು ಮುಂದೂಡಿಕೊಳ್ಳುತ್ತಾ ಸಭೆಯ ದಿನನ ಮುಂದೆ ತಿಳಿಸುವಂತೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಜಂಟಿ ನಿರ್ದೇಶಕರು ತಿಳಿಸಿದರು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇದೇ ತಾರೀಕು 15ರ ಶನಿವಾರ ಹೊತ್ತರೆ 10 ಗಂಟೆಗೆ ಕುಶಾಲನಗರ ಹೋಬಳಿ ಹೊಸ ಪಟ್ಟಣ ಗ್ರಾಮದ ಸಮುದಾಯ ಭವನದಲ್ಲಿ ನಡೆದಿದೆ. ಹಂಗೆ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮ ಪ್ರಯುಕ್ತ ಮಡಿಕೇರಿ ತಾಲೂಕು ತಹಶೀಲ್ದಾರ್ ಮುಂದಾಳತ್ವಲ್ಲಿ ತಾರೀಕು 15ರಂದು ಹೊತ್ತಾರೆ 10 ಗಂಟೆಗೆ ತಹಶೀಲ್ದಾರ್ ಮತ್ತು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಿಂದ ಅಯ್ಯಂಗಿರಿ ಗ್ರಾಮದ ಅರಬಿ ಶಾಲೆಯಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆದಿದೆ. ರೋಟರಿ ಮಡಿಕೇರಿ ವತಿಯಿಂದ ರೋಟರಿ ಚದುರಂಗ ಪಂದ್ಯಾಟ 2022 ಇದೇ ತಾರೀಕು 14, 15 ಮತ್ತು 16ರಂದು ಮಡಿಕೇರಿ ಪೇಟೆನ ಸರ್ಕಾರಿ ಕಿರಿಯ ಪದವಿ ಪೂರ್ವ ಕಾಲೇಜಲ್ಲಿ ನಡೆದಿದೆ. ತಾರೀಕು 16ರ ಸೂರುನ ದಿನ ಈ ಪಂದ್ಯಾಟದ ಬಗ್ಗೆ ತರಬೇತಿ ನೀಡಲಾಗಿದೆ. ಶನಿವಾರ ಸಂತೆ ಹತ್ತಿರದ ಮಣಜೂರು ವಿದ್ಯುತ್ ಉಪಕೇಂದ್ರದಲ್ಲಿ ಕೆಲಸ ಇರುವುದರಿಂದ ಶನಿವಾರ ಸಂತೆ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ, ಗುಂಡೂರಾವ್ ಬಡಾವಣೆ, ತ್ಯಾಗರಾಜ್ ಕಾಲೋನಿ, ಚಿಕ್ಕಕೊಳತ್ತೂರು, ಮಾದ್ರೆ, ಶೆಟ್ಟಿಗನಹಳ್ಳಿ, ಈಚಲಿಬೀಡು, ಹೆಮ್ಮನೆ, ಗುಡುಗಳಲೆ, ಬಿದರೂರು ಗ್ರಾಮಗಳಲ್ಲಿ ನಾಳೆ ಹೊತ್ತಾರೆ 9 ಗಂಟೆಯಿಂದ 5 ಗಂಟೆ ಮುಟ್ಟ ಕರೆಂಟ್ ಇರುತ್ತಲೇ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಕೇಳಿಕೊಂಡಳು. ಕಾವೇರಿ ತುಲಾ ಸಂಕ್ರಮಣ ಪ್ರಯುಕ್ತ ಶ್ರೀ ಕಾವೇರಿ ಕ್ಷೇತ್ರದಲ್ಲಿ ಸ್ವಚ್ಛತೆ ಕಾಪಾಡುವ ನಿಟ್ಟಲ್ಲಿ ಗ್ರೀನ್ ಸಿಟಿ ಫಾರಂ ವತಿಯಿಂದ ನಾಳೆ ಮನರು ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ಮಡಿಕೇರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗ, ಕ್ಲೀನ್ ಕೂರ್ಗ್ ಇನಿಷಿಯೇಟಿವ್ ತಂಡದ ಸದಸ್ಯರು, ಬೇರೆ ಬೇರೆ ಸಂಸ್ಥೆ ಪ್ರತಿನಿಧಿಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಊತಾ ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತಾ ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಬಿಲ್ಲವ ಸಮಾಜ ಸೇವಾ ಸಂಘದ ವಾರ್ಷಿಕ ಮಹಾಸಭೆ ಹಾಗೂ ನಾರಾಯಣ ಗುರು ಜಯಂತ್ಯೋತ್ಸವ ಇದೇ ತಿಂಗಳ 23ರ ಭಾನುವಾರ ಮಡಿಕೇರಿಯ ಬಾಲಭವನದಲ್ಲಿ ನಡೆಯಲಿದೆ. ಆ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಿದ್ದು, ವಿದ್ಯಾರ್ಥಿಗಳು ಸಹಾಯಧನಕ್ಕಾಗಿ ಅರ್ಜಿಯನ್ನು ಇದೇ ತಿಂಗಳ 20ರೊಳಗೆ ಸಂಘದ ಕಚೇರಿಗೆ ಸಲ್ಲಿಸುವಂತೆ ಕೋರಲಾಗಿದೆ. ರೀ ರೀ ರೀ, ಬನ್ನಿ ಇಲ್ಲಿ, ಪೀಟರ್ ಇಂಗ್ಲೆಂಡ್ ನ ಆಫರ್ ಬಗ್ಗೆ ಕೇಳಿದ್ರ? ಅಯ್ಯೋ, ಪೀಟರ್ ಇಂಗ್ಲೆಂಡ್ ಶೋರೂಮ್ ಬಗ್ಗೆ ಕೇಳೋದೇನಿದೆ ಹೇಳು. ಒಳ್ಳೆ ಕ್ವಾಲಿಟಿ ಮತ್ತೆ ಅತ್ಯುತ್ತಮ ಡಿಸೈನ್ಸ್ ನ ಬ್ಲೇಜರ್ ಸೂಟ್ಸ್ ಗೆ ಹೆಸರುವಾಸಿ ಅಲ್ವಾ? ಹಾ ಹೌದು, ಈಗ ದಸರಾ ಮತ್ತೆ ಕಾವೇರಿ ಸಂಕ್ರಮಣ ಪ್ರಯುಕ್ತ ಪೀಟರ್ ಇಂಗ್ಲೆಂಡ್ ನಲ್ಲಿ 4,999 ರೂಪಾಯಿ ಶಾಪಿಂಗ್ ಗೆ 1,000 ರೂಪಾಯಿ ಫ್ರೀ ಶಾಪಿಂಗ್, 8,000 ರೂಪಾಯಿ ಶಾಪಿಂಗ್ ಗೆ 2,000 ರೂಪಾಯಿ ಫ್ರೀ ಶಾಪಿಂಗ್ ಇದೀರಿ. ಪೀಟರ್ ಇಂಗ್ಲೆಂಡ್ ಶೋರೂಮ್, ವಿರಾಜಪೇಟೆ. ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ನಲ್ಲಿ ದೀಪಾವಳಿ ಹಬ್ಬದ ಬಟ್ಟೆಗಳ ವಿಶೇಷ ಕಲೆಕ್ಷನ್ ನಿಮಗಾಗಿ. ಖರೀದಿಗಾಗಿ ಬನ್ನಿ ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ಅಭಿಲಾಷ್ ಸ್ಟೋರ್ ನಲ್ಲಿ ದೀಪಾವಳಿ ಮೇಘಾ ಸೇಲ್. ಸ್ಯಾಮ್ಸಂಗ್ ಕಂಪನಿಯ ಪ್ರಾಡಕ್ಟ್ ಗಳನ್ನು ಖರೀದಿಸುವಾಗ ಅಪ್ ಟು 20% ಕ್ಯಾಶ್ ಬ್ಯಾಕ್. 9 kg ಮೇಲೆ ಇರುವ ಫ್ರಂಟ್ ಡೋರ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ ಮೈಕ್ರೋ ಓವನ್ ಫ್ರೀ. ಬಜಾಜ್ ಫೈನಾನ್ಸ್ ಮುಖಾಂತರ ಈಸಿ ಇಎಂಐ ಸೌಲಭ್ಯ. ಎಕ್ಸ್ಚೇಂಜ್ ಆಫರ್ ಗಳು ನಿಮಗಾಗಿ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಬೆಂಗಳೂರು ಕೊಡವ ಸಮಾಜತ್ ಕೊಡವಡ ಮಂಗಲತ್ ಮುಹೂರ್ತ ನೇರತ್ರ ಪಾವಿತ್ರತೆಯನ್ನ ಕಾಪಾಡುವ ನಟಲು ಕಳ್ಳು ಬಳಂಬುವನ್ನ ನಿಷೇಧ ಮಾಡುವ ತೀರ್ಮಾನ ಅಡ್ತಣ್ಣಂಗ್ ಸಮಾಜತ್ರ ಅಧ್ಯಕ್ಷ ಶ್ರೀ ಕರವಟ್ಟಿರ ಪೆಮ್ಮಯ್ಯ ಐಂಗಕ್ಕೂ ಆಡಳಿತ ಮಂಡಳಿಕಾರಕ್ಕೂ ಸರ್ವ ಸದಸ್ಯಂಗಕ್ಕೂ ನಲ್ಲಾಮೆ ಬೈನಂಡ್ ಇಂಗಕ್ಕ ದೇವ ನಲ್ಲದು ಮಾಡಡಂದು ಕಟ್ಟಂಡಿತ್ ಸಾಮಾಜಿಕ ಕಾರ್ಯಕರ್ತ ಕೆಂಜಂಗಡ ರೋಷನ್ ನಾಣಯ್ಯ ಬೆಂಗಳೂರು. ಇದೇ 17ರಂದು ಸೋಮವಾರ ಶ್ರೀ ಕಾವೇರಿ ತುಲಾ ಸಂಕ್ರಮಣ ಜಾತ್ರೆ ಇರುವುದರಿಂದ ಅಂದು ನಡೆಯಬೇಕಾಗಿದ್ದ ಭಾಗಮಂಡಲ ಸಂತೆ ಮಾರುಕಟ್ಟೆಯನ್ನು ಇದೇ 15ರಂದು ಶನಿವಾರ ನಡೆಸಲಾಗುವುದು. ಭಾಗಮಂಡಲ ಗ್ರಾಮ ವ್ಯಾಪ್ತಿಯ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಭಾಗಮಂಡಲ ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ. ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಸೆಪ್ಟೆಂಬರ್ 29ಕ್ಕೆ ನಿಧನರಾದ ಕಾಲೂರು ನಿಡುವಟ್ಟು ಗ್ರಾಮದ ದಿವಂಗತ ಮಹಲಿಂಗ ಅವರ ಪತ್ನಿ ತಿಮ್ಮಕ್ಕನವರ ಅತಿಥಿ ಕರ್ಮಾಂತರ ನಾಳೆ ಶುಕ್ರವಾರ ಪೂರ್ವಾಹ್ನ 11 ಗಂಟೆಗೆ ಕಾಲೂರು ಗ್ರಾಮದಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳು, ಅಳಿಯಂದಿರು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ನಿಧನ ಸುದ್ದಿ. ಹೊದ್ದೂರು ನಿವಾಸಿ ಮಾಜಿ ಪಟ್ಟಾಳಕಾರ ಚಿಂಡುಳಿರ ಲಾಲಾ ಅಪ್ಪಣ್ಣ ಎಂಗ ಇಂದು ಮಜ್ಜನ ಮರಣಪಟ್ಟಿದ್ದು 56 ಬಯತ್ರ ಚಿಂಡುಳಿರ ಲಾಲಾ ಅಪ್ಪಣ್ಣ ಎಂಗಿರ ಆಖಿರಿ ಕಾರ್ಯ ನಾಳೆ ಮಜ್ಜಂತ್ರ ಮೀದ ಒಕ್ಕತೂಟುಗಳಲ್ಲಿ ನಡಪ. ಮಡಿಕೇರಿ ಸುಬ್ರಹ್ಮಣ್ಯ ನಗರದಲ್ಲಿ ವಾಸಯಂಜ ನಿವೃತ್ತ ಎಎಸ್ಐ ಪುದಿಯೊಕ್ಕಡ ಚಿನ್ನಪ್ಪ ಶಂಭು ಎಂಗ ಇಂದು ಮಜ್ಜನ ಮರಣಪಟ್ಟಿದ್ದು 72 ಬಯತ್ರ ಪುದಿಯೊಕ್ಕಡ ಚಿನ್ನಪ್ಪ ಶಂಭು ಎಂಗಿರ ಆಖಿರಿ ಕಾರ್ಯ ನಾಳೆ ಮಜ್ಜನ 3 ಗಂಟೆ ರೀದ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತ್ಲಿ ನಡಪ. ಗೋಣಿಕೊಪ್ಪ ಭಾರತಿ ಕಾಂಪ್ಲೆಕ್ಸ್ ಮಾಲೀಕ ಮಾಣಿಪಂಡ ಸೋಮಯ್ಯಂಗ ಇಂದು ಮರಣಪಟ್ಟಿದ್ದು 84 ಬಯತ್ರ ಮಾಣಿಪಂಡ ಸೋಮಯ್ಯಂಗರ ಆಖಿರಿ ಕಾರ್ಯ ನಾಳೆ ಪೊಲಕ 9 ಗಂಟೆಗೆ ಗೋಣಿಕೊಪ್ಪಲ್ತುಳ ಎಂಗಡ ಸ್ವಂತ ಮನೆಯಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಜರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿ ನುಳ್ಳ ಚೊಟ್ಟಣ್ಣ ದಿವ್ಯಾ ಪ್ರದೀಪ್. ಕೊಡಗಿರ ಪಂಡಿತ್ರ ಗ್ರಾಮೀಣ ಇತಿಹಾಸತ್ರ ದಾಖಲೆ ಮಾಡುವಕ್ಕೆ ಬೋಂಡಿಯಾನ ಪ್ರಯತ್ನ ನಡ್ಕೊಂಡು ಒಂದು ಮುಂಬೈ ವಿಮೆನ್ಸ್ ಯೂನಿವರ್ಸಿಟಿರ ರಿಸರ್ಚ್ ಸೆಂಟರ್ ಫಾರ್ ವಿಮೆನ್ಸ್ ಸ್ಟಡೀಸ್ರ ನಿರ್ದೇಶಕಿ ಡಾಕ್ಟರ್ ನೆರವಂಡ ವೀಣಾ ಪೂರ್ಣಚ ಸಲಹೆ ಮಾಡಿಸಿ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಜ ಮಡಿಕೇರಿ ಕೊಡವ ಸಮಾಜತ್ರ ಕೂಟಾದನಲ್ಲಿ ಇಂದು ನಡೆದ ಸಾಹಿತ್ಯ ಪಿಂಜ ಸಂಶೋಧನಾ ದಿನ ಕಾರ್ಯಕ್ರಮದ ವೇಳೆ ಪುಸ್ತಕ ಪಿಂಜ 9 ಸಂಶೋಧನಾ ಪುಸ್ತಕ ಬಿಡುಗಡೆ ಮಾಡಿತು ತಕ್ಪರಂದತ್ತು. ಇಕ್ಕ ಉಳ್ಳ ಎಲ್ಲ ಇತಿಹಾಸ ರಾಜವಂಶಂಗ ರಾಜಂಗ ಪಿಂಜ ಇಂಗ ನಡತನ ಆಡಳಿತತ್ರ ಮಾಹಿತಿ ಉಂಡು ಆಚೆಂಗಿ ಪಂಡಿತ ಕೊಡವ ಭಾಷಿ ಕಂಗಡ ಗ್ರಾಮೀಣ ಪ್ರದೇಶತ್ರ ಬದುಕು ಪರಂಪರೆಯ ಇತಿಹಾಸತ್ನ ದಾಖಲೆ ಮಾಡಿತು ಅದನ್ನು ಉಳುತುವ ಪ್ರಯತ್ನ ಮಾಡೋಣ ಉಂದು ಅವುಣುಚಿ. ಕೊಡಗಲು ಈಂಗ ಮುಪ್ಪಡೆ ಇಂಜ ಪಂಡೇತ್ರ ಎಂಗಡ ಬದುಕು ಎನ್ನನೆ ಇಂಜತ್ತು ಕಾಡಲು ಅಂದೇತ್ರ ಜನಡ ಬದುಕರ ವಿವರತ್ನ ಕಂಡುಪಿಡಿಪ ಕೆಲಸ ಆಂಡು ಅನ್ನನೆ ಕೊಡವ ಪಾಜೆ ಸಂಸ್ಕೃತಿ ಸಾಹಿತ್ಯ ಪರಂಪರೆನ ಉಳುತಿತು ಬಳತುವ ಕೆಲಸ ಆಂಡು ಉಂದಣುಚಿ. ಕೊಡವ ಸಮಾಜದ ಅಧ್ಯಕ್ಷಗಳನ್ನ ಮಂಡುಂಡ ಪಿ ಮುತ್ತಪ್ಪ ತಕ್ ಬಂದಿತ್ತು. ಕೊಡಗರ ಕಲೆ ಸಂಸ್ಕೃತಿ ವಿಶಿಷ್ಟ ಆಯ್ತುಂಡು, ಅದನ್ನು ಉಳುತುವ ಕೆಲಸ ಆಂಡು ಕೊಡವ ಸಮಾಜ ಒಳಿಮರೆ ಕಾಯಿರನಿಕೆ ಉಳ್ಳ ಪ್ರತಿಭೆನ ಪೊರಬೂಕುವನಿಕೆ ಮಾಡುವ ಕೆಲಸ ಮಾಡಿಯನುಂಡು. ಕೊಡಗರ ಜನ ಎಲ್ಲರೂ ಒಂದೇ ಎಣ್ಣೆಯಂಡು ನೈಚ ತೆಂಗಿ ಪಾಜರ ಅಭಿವೃದ್ಧಿ ಪಿಂಜ ಸಮಾಜತ್ರ ಅಭಿವೃದ್ಧಿಗೆ ಸಹಾಯ ಅಪ್ಪ ಅನ್ನುಚಿ. ಅಕಾಡೆಮಿರ ಅಧ್ಯಕ್ಷೆ ಅಮ್ಮಟ್ಟಣ್ಣ ಪಾರ್ವತಿ ಅಪ್ಪಯ್ಯ ಕೊಡವ ಪಾಜೆ ಸಂಸ್ಕೃತಿ ಕೂಡುನನಿಕೆ ಪಲತರತ್ರ ವಿಷೇತ್ರ ಮೀದ ಮಾಹಿತಿ ಕೊಡ್ತದೆ. ಕಾರ್ಯಕ್ರಮದ ಮುಖ್ಯ ಪಟ್ಟಯಂಗ ಹಾಜರಿಂಜ.